ಪೊಲೀಸ್ ಇಲಾಖೆ ವತಿಯಿಂದ ಮಹಿಳೆಯರ ರಕ್ಷಣೆ ಹಾಗೂ ಏಡ್ಸ್ ದುಷ್ಪರಿಣಾಮಗಳ ಕುರಿತು ಮಾಹಿತಿ ಒದಗಿಸಲಾಯಿತು. ಸಮಾಜ ಕಾರ್ಯ ವಿಭಾಗದ ವಿದ್ಯಾರ್ಥಿಗಳು ಬೀದಿ ನಾಟಕ ಪ್ರದರ್ಶಿಸಿದರು. ಕಾಂಗ್ರೆಸ್ ಸರ್ಕಾರ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿ ಹಾಸನ ಜಿಲ್ಲಾಧಿಕಾರಿ ಕಚೇರಿ ಎದುರು ಹಾಸನ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಪ್ರತಿಭಟನೆ ನಡೆಯಿತು. ಶಾಸಕರಾದ ಎಚ್ಕೆ ಸುರೇಶ್, ಸಿಮೆಂಟ್ ಮಂಜುನಾಥ್, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪ್ರತಿಭಟನಾಕಾರರು ಎತ್ತಿನ ಗಾಡಿಗಳಲ್ಲಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇದೇ 8ರಂದು ಸರ್ವಪಕ್ಷ ಸಂಸದರ ಸಭೆ ಕರೆಯಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿರ್ಧಾರ. ವಿದ್ಯಾರ್ಥಿಗಳಿಗೆ 15 ದಿನಗಳೊಳಗೆ ವರ್ಗಾವಣೆ ಪ್ರಮಾಣ ಪತ್ರ ನೀಡುವಂತೆ ಶಾಲೆಗಳಿಗೆ ಶಿಕ್ಷಣ ಇಲಾಖೆ ಸೂಚನೆ. ದತ್ತ ಜಯಂತಿ ಹಿನ್ನೆಲೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಿಗಿ ಪೊಲೀಸ್ ಭದ್ರತೆ. ಅಂಗನವಾಡಿ ಕಾರ್ಯಕರ್ತರ, ರೈತರ, ಉದ್ಯಮಿಗಳ ವಿಶ್ವಾಸ ಕಳೆದುಕೊಂಡ ಸರ್ಕಾರ, ಬಿಜೆಪಿ ಆರೋಪ. ಹಾಗೂ ಬೆಂಗಳೂರಿನ ಈಜಿಪುರ ಮೇಲ್ಸೇತುವೆ ನಿರ್ಮಾಣ ಮಾಡಲು ತ್ವರಿತ ಭೂಸ್ವಾಧೀನಕ್ಕೆ ಜಿಬಿಎ ಆಯುಕ್ತ ಮಹೇಶ್ವರರಾವ್ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಕಿಸಾನ್ ವಾಣಿ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕಾಫಿ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳ ಬಳಕೆಯಲ್ಲಿನ ಅನುಭವ ಕುರಿತಂತೆ ಸಕಲೇಶಪುರ ತಾಲೂಕು ಕುಣಿಗಾನಹಳ್ಳಿಯ ಗ್ರೀನ್ಲ್ಯಾಂಡ್ ಎಸ್ಟೇಟಿನ ಬೆಳೆಗಾರರಾದ ಅಬ್ದುಲ್ ರಿಜ್ವಾನ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಆತ್ಮೀಯ ಕೇಳುಗರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳ ಬಳಕೆಯಲ್ಲಿನ ಅನುಭವಗಳನ್ನು ಕುರಿತಂತೆ ನಾವು ಮಾತನಾಡ್ತಾ ಇದ್ದೇವೆ. ಇವತ್ತು ಕಾಫಿಯೂ ಸೇರಿದ ಹಾಗೆ ವಿವಿಧ ಬೆಳೆಗಳನ್ನು ಸಾವಯವ ಪದ್ಧತಿಯಲ್ಲಿ ಅಥವಾ ಜೈವಿಕ ಪದ್ಧತಿಯಲ್ಲಿ ಯಾರು ಕೃಷಿಯನ್ನು ಮಾಡ್ತಾರೋ ಅಂಥವರಿಗೆ ಹೆಚ್ಚು ಬೇಡಿಕೆ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಒಂದು, ನಮಗೆ ಆರ್ಥಿಕವಾಗಿ ಬೇಡಿಕೆ ಹೆಚ್ಚಾದಾಗ ಹೆಚ್ಚು ಅನುಕೂಲಗಳು ಲಭಿಸುತ್ತೆ. ಅದರ ಜೊತೆಗೆ ನಾವು ಈ ಸಾವಯವ ಪದ್ಧತಿಯನ್ನು ಅಳವಡಿಕೆ ಮಾಡಿಕೊಂಡಂತಹ ಸಂದರ್ಭದಲ್ಲಿ ನಮ್ಮ ಮಣ್ಣು, ನಮ್ಮ ನೀರು ಮತ್ತು ನಮ್ಮ ತೋಟ ಏನಿರುತ್ತೋ ಇದು ಮಲಿನ ಆಗದ ಹಾಗೆ ಒಳ್ಳೆಯ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇದು ಮುಂದಿನ ದಿವಸಗಳಲ್ಲಿ ಹೆಚ್ಚು ದಿವಸಗಳ ಕಾಲ ನಮ್ಮ ಮಣ್ಣು ಹೆಚ್ಚು ಫಲವತ್ತತೆಯಿಂದ ಇರಲಿಕ್ಕೆ ಮತ್ತು ನೀರು ಮಲಿನ ಆಗದ ಹಾಗೆ ಉಳಿಯಲಿಕ್ಕೆ ಸಹಾಯಕವಾಗುತ್ತೆ. ಈ ನಿಟ್ಟಿನಲ್ಲಿ ಇವತ್ತು ಹೆಚ್ಚು ಜನ ಕೃಷಿಕರು ಸಾವಯವ ಪದ್ಧತಿಯತ್ತ ಹೊರಳುತ್ತಾ ಇದ್ದಾರೆ. ಸಾವಯವ ಪದ್ಧತಿಯತ್ತ ನಾವು ಹೋಗ್ತೇವೆ ಅಂದ ತಕ್ಷಣ ಹೋಗುವಂಥದ್ದು ಅಷ್ಟು ಸುಲಭ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಸಾಕಷ್ಟು ತಯಾರಿ ಬೇಕಾಗುತ್ತೆ. ಸಾವಯವ ರೂಪದಲ್ಲಿ ನಾವು ಗಿಡಗಳಿಗೆ ಬೇಕಾದಂತಹ ಪೋಷಕಾಂಶಗಳನ್ನ ಒದಗಿಸ್ಲಿಕ್ಕೆ ಅಣಿಯಾಗಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ನಮಗೆ ನೆರವಾಗ್ತಕ್ಕಂಥದ್ದು ಈ ಜೈವಿಕ ಗೊಬ್ಬರಗಳು. ಅದರಲ್ಲೂ ಕೂಡ ಜೈವಿಕ ದ್ರವರೂಪದ ಗೊಬ್ಬರಗಳು ಏನಿದ್ದಾವೋ ಇವು ಹೆಚ್ಚು ಪರಿಣಾಮಕಾರಿ ಅಂತ ಹೇಳಿ ವಿಜ್ಞಾನಿಗಳು ಕೂಡ ಹೇಳ್ತಾರೆ. ಜೊತೆಗೆ ನಮ್ಮ ಕೃಷಿಕರ ಅನುಭವಗಳು ಕೂಡ ಇದ್ದಾವೆ. ಈ ನಿಟ್ಟಿನಲ್ಲಿ ಸಾವಯವ ತೋಟವಾಗಿ ಪರಿವರ್ತನೆಯನ್ನ ಮಾಡಿಕೊಂಡು ಅದಕ್ಕೆ ಸಾವಯವ ರೂಪದಲ್ಲಿ ಏನು ಪೋಷಕಾಂಶಗಳು ಅಗತ್ಯ ಇದೆಯೋ ಅದನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ನಮ್ಮ ಅಬ್ದುಲ್ ರಿಜ್ವಾನ್ ಅವರು ಒಂದಷ್ಟು ಯಶಸ್ಸನ್ನ ಕಂಡಿರ್ತಕ್ಕಂಥವ್ರು. ಇವರು ಸಕಲೇಶಪುರ ತಾಲೂಕು ಕುಣಿಗಾನಹಳ್ಳಿಯ ಗ್ರೀನ್ಲ್ಯಾಂಡ್ ಎಸ್ಟೇಟ್ನ ಪ್ರಗತಿಪರ ಬೆಳೆಗಾರರು. ಅವರ ಅನುಭವಗಳು ಬಹಳ ಚೆನ್ನಾಗಿದ್ದಾವೆ. ಒಂದೊಂದೇ ಏನೆಲ್ಲ ಅನುಭವಗಳು ಇದ್ದಾವೆ ಅನ್ನುವಂಥದ್ದನ್ನ ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಅಬ್ದುಲ್ ರಿಜ್ವಾನ್ ಅವ್ರಿಗೆ. ನಮಸ್ಕಾರ ಅಬ್ದುಲ್ ರಿಜ್ವಾನ್ ಅವರೇ, ನಿಮಗೆ ಎಷ್ಟು ತೋಟ ಇದೆ? 15 ಎಕರೆ. 15 ಎಕರೆ ತೋಟ ಇದೆ. 15 ಎಕರೆನಲ್ಲಿ ಏನೇನು ಬೆಳ್ಕೊಂಡಿದ್ದೀರಿ? ಮುಖ್ಯವಾಗಿ ಕಾಫಿ, ಕಾಳುಮೆಣಸು ಮತ್ತೆ ಕೆಲವು ಹಣ್ಣಿನ ಗಿಡಗಳು ನಾನು ಬೆಳೆಸಿದ್ದೀನಿ. ಕಾಫಿ ಕಾಳುಮೆಣಸಿನ ಜೊತೆಗೆ ಯಾವ್ಯಾವ ಮಾದರಿಯ ಹಣ್ಣಿನ ಗಿಡಗಳನ್ನು ಹಾಕೊಂಡಿದ್ದೀರಿ? ಬಟರ್ ಫ್ರೂಟ್, ಅವಕಾಡೊ ಹಾಕಿದ್ದೀನಿ ಮತ್ತೆ ಲಿಂಬೆ ಹಾಕಿದ್ದೀನಿ. ಮುಖ್ಯವಾಗಿ ಏನು ಇದು ಹಾಕಿರೋದು ಮತ್ತೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಒಂದು 8 ರೀತಿಯ ಹಣ್ಣುಗಳು ಹಾಕಿದ್ದೀನಿ. ಈಗ ಕಾಫಿ ಯಾವ್ಯಾವ ತಳಿ ಹಾಕೊಂಡಿದ್ದೀರಿ? ರೋಬಸ್ಟಾ ಮುಖ್ಯವಾಗಿರೋದು. ರೋಬಸ್ಟಾ ಪ್ರಧಾನವಾಗಿ ಇರ್ತಕ್ಕಂಥದ್ದು. ಬೇರೆ ಅರಬಿಕನೂ ಇದೆಯಾ? ಅರಬಿಕಾ ಮುಂಚೆ ಇತ್ತು, ಅದು ಎಲ್ಲ ಕಿತ್ತಿ ಇದಾಯ್ತು. ಒಂದು 30 ವರ್ಷ ಹಿಂದೆ ಹಾಕಿರೋ ಮಾಡಿರೋ ತೋಟ ಅದು, ಇಂಟರ್ ಕ್ರಾಪ್ ಆಗಿತ್ತು. ಈಗ ಅದ್ರ ವಯಸ್ಸು ಮುಗಿತಾ ಬಂತು, ಹಂಗೆ ರೋಬಸ್ಟಾ ಉಳ್ಕೊಳ್ತು. ರೋಬಸ್ಟಾ ಜಾಸ್ತಿ ಪ್ರಮಾಣದಲ್ಲಿ ಇಟ್ಕೊಂಡಿದ್ದೀರಿ. ರೋಬಸ್ಟಾ ಎಷ್ಟು ಹಳೆಯ ತೋಟ ನಿಮ್ದು? 30-40 ವರ್ಷದಿದೆ. 2-3 ಬ್ಯಾಚ್ ಅಲ್ಲಿ 30-40 ವರ್ಷದ್ದು ಇದೆ. ಚೆನ್ನಾಗಿದೆ ಅಲ್ಲ ಬೆಳೆ? ಹೌದು, ಬೆಳೆ ತುಂಬಾ ಚೆನ್ನಾಗಿದೆ. ಈ ಸಾವಯವ ಪದ್ಧತಿಗೆ ಹೋಗ್ಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು ನಿಮಗೆ? ಯಾಕಂದ್ರೆ ಇತ್ತೀಚೆಗೆ ರಾಸಾಯನಿಕ ಬೆಳೆಸ್ತಿರೋದ್ ನೋಡಿದ್ರೆ ನಮ್ಮ ಭವಿಷ್ಯ ತುಂಬಾ ಡಾರ್ಕ್ ಅನ್ಸುತ್ತೆ. ಯಾಕಂದ್ರೆ ನಾವು ಇಲ್ಲಿ ಹಾಕ್ತಿರೋ ರಾಸಾಯನಿಕಗಳು ಅದು ತುಂಬಾ ದುಷ್ಪರಿಣಾಮಕಾರಿ ಆಗಿದೆ. ಅದರಿಂದ ನಾವು ಎಷ್ಟು ಮಟ್ಟಕ್ಕೆ ನಾವು ದೂರ ಇರ್ಬೋದು, ಹಾಕದೇ ಇರೋ ಪರಿಸ್ಥಿತಿನೂ ನಾನು ಎಲ್ರಿಗೂ ಹೇಳೋದಿಲ್ಲ. ಯಾವ ಇದರಲ್ಲಿ ಜಾಸ್ತಿ ದುಷ್ಪರಿಣಾಮಗಳಿದೆ ಅಂತವನ್ನು ಬಳಸೋಕ್ಕೆ ಹೋಗ್ಬಾರ್ದು. ಯಾವ್ದ್ರಲ್ಲಿ ಜಾಸ್ತಿ ದುಷ್ಪರಿಣಾಮಗಳು ಇಲ್ಲ ಅಂತವು ಬಳಸ್ಬೋದು. ನಾನಂತೂ ರಾಸಾಯನಿಕ ಒಂದ್ ಕಾಳು ಹರಿಸ್ಲಿಲ್ಲ, 25 ವರ್ಷ ಆಯ್ತು. ಸೊ ನನಗೆ ಹಾಕ್ಲೇಬೇಕಂತ ಅನಿಸ್ಲಿಲ್ಲ, ಯಾಕಂದ್ರೆ ನಾನು ಜೈವಿಕ ಮಾದರಿಯಲ್ಲಿ ನಾನು ತೋಟ ಮಾಡ್ಕೊಂಡ್ ಬಂದಿದ್ದೀನಿ. ಹಾಗಾಗಿ ಸಾವಯವ ಪದ್ಧತಿಯಲ್ಲಿ ತೋಟವನ್ನ ಮಾಡಬೇಕು ಅಂತ ಹೇಳಿ ನಿಮಗೆ ಅನ್ನಿಸ್ತು. ಹಾಗಾಗಿ ಈ ಸಾವಯವ ಪದ್ಧತಿಯನ್ನೇ ಇವತ್ತು ಕೂಡ ಮುಂದುವರಿಸಿಕೊಂಡು ಬರ್ತಾ ಇದ್ದೀರಿ. ಎಷ್ಟು ವರ್ಷ ಆಯ್ತು ನೀವು ಈ ಸಾವಯವ ಪದ್ಧತಿಗೆ ಬದಲಾವಣೆಯನ್ನು ಹೊಂದಿ? ನಾನು 2002 ಇಸಿಯಲ್ಲಿ ನನಗೆ ಸರ್ಟಿಫಿಕೇಟ್ ನನಗೆ ಲಭ್ಯವಾಯಿತು. 2002 ಕೂಡ ನೀವು ಸಾವಯವ ಮಾಡ್ಕೊಂಡು ಬರ್ತಾ ಇದ್ದೀರಿ. ಸಾವಯವ ಮಾಡುವಂತದ್ದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಸಾಕಷ್ಟು ತಯಾರಿ ಬೇಕು, ಆಲೋಚನೆ ಬೇಕು. ಅದಕ್ಕೆ ನಾವು ಪೋಷಕಾಂಶಗಳನ್ನ ಸಾವಯವ ಪದ್ಧತಿಯಲ್ಲಿ ಒದಗಿಸ್ಲಿಕ್ಕೆ ಅನೇಕ ಅನುಕೂಲಗಳನ್ನ ಮಾಡಿಕೊಳ್ಬೇಕಾಗುತ್ತೆ. ಈ ಸಾವಯವ ಪದ್ಧತಿ ಅನ್ನುವಂಥದ್ದು ಒಂದಿದೆ, ಅದನ್ನ ಅಳವಡಿಕೆ ಮಾಡ್ಕೋಬೇಕು ಅಂತ ಹೇಳಿ ತಮಗೆ ಹೇಗೆ ಗೊತ್ತಾಯ್ತು? ನಾನು ಓದಿರೋ ಇದು ಮೈಕ್ರೋಬಯಾಲಜಿ ಸ್ಟಡಿ ಮಾಡಿದ್ದೀನಿ. ನನ್ನ ಗ್ರಾಜ್ಯುಯೇಷನ್ ಅಲ್ಲಿ ಮೈಕ್ರೋಬಯಾಲಜಿ ಸ್ಟಡಿ ಮಾಡೋದ್ರಿಂದ ನನಗೆ ನಿಸರ್ಗ ಏನಿದೆ, ಅದರಲ್ಲಿ ಸೂಕ್ಷ್ಮ ಜೀವಿಗಳ ಪಾತ್ರ ಏನಿದೆ ತುಂಬಾ ಒಳ್ಳೆ ರೀತಿಯಲ್ಲಿ ನನಗೆ ಅರ್ಥ ಆಯಿತು. ಹಾಗಾಗದ್ರಿಂದ ನಾನು ಈ ಪದ್ಧತಿ ಯಾಕೆ ಆಡಳಿಸ್ಕೊಳ್ಬಾರ್ದು ಅಂತೇಳಿ ನನಗೆ ಆಸೆ ಆಯಿತು. ಸೊ ಅದಕ್ಕೆ ನಾನು ಮೆಲ್ಲಿಕ್ಕೆ ಒಂದೊಂದು ವಿಷಯ ಬಗ್ಗೆ ಆದಷ್ಟು ನಾನು ಜಾಸ್ತಿ ಅದ್ರ ಬಗ್ಗೆ ತಿಳುವಳಿಕೆ ಬರ್ತಾ ಹೋಯ್ತು. ಹಾಗಾಗಿ ನನಗೆ ಇದೇ ಮಾಡಿದ್ರೆ ಒಳ್ಳೇದು, ಭೂಮಿ ನಾವು ಉಳಿಸ್ಕೊಳ್ಬೇಕಂತ ಹೇಳಿದ್ರೆ ಇದರಲ್ಲೇ ನಾವು ವ್ಯಾಸ ಮಾಡಿದ್ರೆ ಉತ್ತಮ ನಾವು ಬೆಳೆ ತಗೊಳ್ಬಹುದು, ಮತ್ತೆ ಭವಿಷ್ಯಕ್ಕೂ ತುಂಬಾ ಒಳ್ಳೇದು, ಮಕ್ಕಳಿಗೂ ಒಳ್ಳೆ ಭೂಮಿ ನಾವು ಕೊಟ್ಟು ನಾವು ಇದು ಮಾಡಬಹುದು ಅಂತ ಹೇಳಿ ಈ ಉದ್ದೇಶದಿಂದ ನಾನು ಮಾಡಕ್ ಶುರು ಮಾಡಿದೆ. ಮತ್ತೆ ತಾವು ಹೇಳಿದ್ರಲ್ಲ ಸಾವಯವ ಕೃಷಿ ಹೆಜ್ಜೆ ಇಡಬೇಕಾದ್ರೆ ನಾವು ಇದ್ರ ಬಗ್ಗೆ ಹಲವಾರು ರೀತಿಯ ತಿಳುವಳಿಕೆ ಬೇಕೇ ಬೇಕು. ನಾನು ಸೋಮಾರಿತನದಿಂದ ಏನು ಮಾಡಲ್ಲ, ನಾನು ಸಾವಯವ ಮಾಡ್ತೀನಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಆಗಕ್ಕೆ ಸಾಧ್ಯನೇ ಇಲ್ಲ. ಇದು ಉಲ್ಟಾ ನಮಗೆ ಸಾವಯವ ಕೃಷಿಯ ಹೆಸರಲ್ಲಿ ಒಂದು ಕೆಟ್ಟ ಹೆಸರಾಗುತ್ತೆ. ಸುಮಾರು ಜನ ಹಾಗೆ ಮಾಡ್ತಾರೆ, ನನ್ನ ಹತ್ರ ದುಡ್ಡಿಲ್ಲ ನಾನು ಸಾವಯವ ಕೃಷಿ ಮಾಡ್ತೀನಿ. ಈ ರೀತಿ ಮಾಡೋ ವಿಷಯನೇ ಅಲ್ಲ ಇದು. ಇದ್ರ ಬಗ್ಗೆ ನಾವು ಮ್ಯಾಕ್ಸಿಮಮ್ ತಿಳುವಳಿಕೆ ಗೊತ್ತು ಮಾಡಲೇಬೇಕು. ಯಾವ ರೋಗ ಬಂದರೆ ಹೇಗೆ ನಾವು ಅದಕ್ಕೆ ಪರಿಹರಿಸಬೇಕು, ಎಂಥ ಹುಳುಗಳು ಬಂದರೆ ಯಾವ ರೀತಿ ಅದಕ್ಕೆ ನಾವು ಕೀಟನಾಶಕಗಳು ಕ್ರಿಮಿನಾಶಕಗಳು ಸಾವಿರ ರೀತಿಯಲ್ಲಿ ಇರೋ ಬಳಸಬೇಕು, ಇವೆಲ್ಲನೂ ಗೊತ್ತಿರಬೇಕು. ಸಮಸ್ಯೆ ಬಂದಮೇಲೆ ಅದಕ್ಕೆ ಎದುರಿಸ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಅದು ಬರೋಕ್ಕಿಂತ ಮುಂಚೆನೆ ನಾವು ಅದ್ರ ಬಗ್ಗೆ ಮಾಹಿತಿ ತಗೊಂಡು ಮತ್ತೆ ಬೇರೆ ಮಾಡ್ತಿರೋರ ತೋಟಗಳು ನೋಡಿದರೆ ನಮಗೆ ಅರ್ಥ ಆಗುತ್ತೆ ಯಾವ ಸಮಸ್ಯೆಗೆ ಹೇಗೆ ನಾವು ಹ್ಯಾಂಡಲ್ ಮಾಡಬಹುದು ಅಂತ. ತಾವು ಏನು ಓದಿದ್ರಿ ಅಬ್ದುಲ್ ರಿಜ್ವಾನ್? ನಾನು ಗ್ರಾಜ್ಯುಯೇಷನ್ ಅಲ್ಲಿ ಮೈಕ್ರೋಬಯಾಲಜಿ ಓದಿರೋದು, ಸೂಕ್ಷ್ಮ ಜೀವಿಗಳ ಬಗ್ಗೆ ಸ್ಟಡಿ ಮಾಡಿರೋದು. ಗ್ರಾಜ್ಯುಯೇಷನ್ ಆದ್ಮೇಲೆ ಮುಂದಕ್ಕೆ ಓದ್ಲಿಕ್ಕೆ ಅವಕಾಶ ಆಗ್ಲಿಲ್ವಾ? ನಿಸರ್ಗ ನನಗೆ ತುಂಬಾ ಇಷ್ಟ. ನಿಸರ್ಗ ನಾವು ಹೇಗೆ ನಾವು ಅದ್ರ ಜೊತೆ ಹೊಂದ್ಕೊಂಡು ನಾವು ಹೇಗೆ ನಮ್ಮ ಜೀವನ ಮಾಡಬೇಕು ಅದ್ರ ಬಗ್ಗೆ ನನಗೆ ತುಂಬಾ ಆಸಕ್ತಿ ಇತ್ತು. ಅದಕ್ಕೆ ನಾನು ಕೃಷಿಯಲ್ಲೇ ಪಡಕೆ ಮಾಡಕ್ಕೆ ಶುರು ಮಾಡಿದೆ. ಈಗ ಪದವೀಧರರಾದ್ರಿ ತಾವು, ಪದವೀಧರರಾದ್ಮೇಲೆ ಬೇರೆ ಎಲ್ಲಾದರೂ ವೃತ್ತಿ ಮಾಡಬೇಕು ಅನ್ನುವಂತ ಕನಸುಗಳೇನಿರ್ಲಿಲ್ವಾ? ಯಾಕಂದ್ರೆ ಈ ಭೂಮಿ ತುಂಬಾ ವಿಶಾಲವಾದ ಭೂಮಿ ಇದು. ನಾವು ಇದರಲ್ಲಿ ಎಷ್ಟು ಮಟ್ಟಕ್ಕೆ ನಾವು ಒಳ್ಳೆ ರೀತಿಯಲ್ಲಿ ಉತ್ಪನ್ನಗಳು ಒಳ್ಳೆ ತಗೊಂಡು ಒಳ್ಳೆ ಆದಾಯ ಮಾಡಬಹುದು, ನಮ್ಮ ಮೇಲೆ ಹೋಗುತ್ತದೆ. ತುಂಬಾ ಕಷ್ಟ ಆಗೋದಿಲ್ಲ ಅಂತ ಹೇಳಿ ಸುಮಾರು ಜನ ಬಿಟ್ಟೋಗಿರೋದುಂಟು. ಇತ್ತೀಚೆಗಂತೂ ಹೊರಗಡೆಯಿಂದ ಬಿಟ್ಟು ಮತ್ತೆ ವಾಪಸ್ಸು ಭೂಮಿಗೆ ತುಂಬಾ ಇದು ಮಾಡಿ ಇಂಟ್ರೆಸ್ಟಿಂದ ಮಾಡ್ತಾ ಇದ್ದಾರೆ. ಸೊ ಅದು ನನ್ನ ಯಾವುದೇ ಕಾರಣಕ್ಕೆ ಹಾಗೆ ಮಾಡೋಕ್ಕೆ ಹೋಗಲಿಲ್ಲ. ನನ್ನ ಭವಿಷ್ಯ ಇಲ್ಲೇ ಇದು ಮಾಡಿದ್ರೆ ಒಳ್ಳೇದಂತ ಹೇಳಿ. ಈ ಸಾವಯವ ಪದ್ಧತಿಯಲ್ಲಿ ಯಾವುದೇ ಒಂದು ಕೃಷಿಯನ್ನು ಮಾಡ್ತೀನಿ ಅಂತ ಹೋದಾಗ ಒಂದಷ್ಟು ಕಷ್ಟ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಮಗೆ ಈ ಸಾವಯವ ಮೂಲದ ಒಂದಷ್ಟು ಪದಾರ್ಥಗಳನ್ನು ಕೊಡಲಿಕ್ಕೆ ಇದ್ದಂತಹ ಆಶ್ರಯ ಏನು ಅಂತ ಹೇಳಿದರೆ ದನಕರುಗಳನ್ನು ಮತ್ತು ಕುರಿಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದು ಅದರಲ್ಲಿ ಬರ್ತಾ ಇದ್ದಂತಹ ಈ ಗಂಜಲ ಆಗಿರ್ಬೋದು, ಸಗಣಿ ಆಗಿರ್ಬೋದು, ಅದನ್ನು ಕಳಿಸಿ ತಿಪ್ಪೆ ಗೊಬ್ಬರವನ್ನು ಮಾಡಿ ಅದನ್ನು ನಾವು ನಮ್ಮ ತೋಟಕ್ಕೆ ಪೂರೈಕೆಯನ್ನು ಮಾಡ್ತಾ ಇದ್ದು. ಆದರೆ ಈಗ ಪರಿಸ್ಥಿತಿ ಹಾಗಿಲ್ಲ. ದನಕರುಗಳು ಅಥವಾ ಹಸುಗಳನ್ನು ಸಾಕುವಂತಹ ಪ್ರಮಾಣ ಬಹಳಷ್ಟು ಕಡಿಮೆ ಆಗಿದೆ. ಹಾಗಾಗಿ ತಿಪ್ಪೆ ಗೊಬ್ಬರ ಅನ್ನುವಂಥದ್ದು ಉತ್ಪಾದನೆ ಆಗ್ತಾ ಇಲ್ಲ. ಇನ್ನು ಎರಡನೇ ಆಪ್ಷನ್ನು ನಮಗಿರ್ತಕ್ಕಂಥದ್ದು ಹಸಿರೆಲೆ ಗೊಬ್ಬರಗಳನ್ನು ಮಾಡ್ಕೊಂಡು ಅದನ್ನು ಮಣ್ಣಿಗೆ ಸೇರಿಸ್ತಕ್ಕಂಥದ್ದು. ಅದನ್ನು ಕಾಫಿ ತೋಟದಲ್ಲಿ ಮಾಡುವಂಥದ್ದು ಬಹಳ ಕಠಿಣವಾದಂಥ ಒಂದು ಸಂಗತಿ. ಸಾಮಾನ್ಯ ನಾವು ಹೊಲಗದ್ದೆಗಳಲ್ಲಿ ಹಸಿರೆಲೆ ಗೊಬ್ಬರವನ್ನು ಉತ್ಪಾದನೆ ಮಾಡ್ಕೊಂಡು ಮಣ್ಣಿಗೆ ಸೇರಿಸ್ಬೋದು. ಕಾಫಿ ತೋಟದಲ್ಲಿ ಸೇರಿಸೋಂಥದ್ದು ಕಷ್ಟ ಆಗುತ್ತೆ. ಈ ನಿಟ್ಟಿನಲ್ಲಿ ನಿಮಗೆ ನೆರವಾಗಿದ್ದು ದ್ರವರೂಪದ ಜೈವಿಕ ಗೊಬ್ಬರಗಳು. ಈ ದ್ರವರೂಪದ ಜೈವಿಕ ಗೊಬ್ಬರಗಳನ್ನು ನೀವೇ ಉತ್ಪಾದನೆ ಮಾಡಬೇಕು ಅಂಥೇಳಿ ಯಾಕೆ ಅನ್ನಿಸ್ತು? ಯಾಕಂತ ಹೇಳಿದರೆ ನಮಗೆ ಯಾವುದೇ ರಾಸಾಯನಿಕ ದೂರ ಇಟ್ಟು ಏನಾದರೂ ಕೃಷಿ ಮಾಡಬೇಕಂತ ಹೇಳಿದರೆ ನಮಗೆ ಅದಕ್ಕೆ ಆಲ್ಟರ್ನೇಟಿವ್ ಬೇಕೇ ಬೇಕು. ಎಲ್ಲರೂ ಹೇಳ್ತಾರೆ ಇದು ಮಾಡಿದೆ ಈ ರೋಗಕ್ಕೆ ಏನು ನೋವು ಹತೋಟಿ ಮಾಡೋಕ್ಕೆ ಏನು ಕೆಲಸ ಮಾಡುತ್ತೆ, ಅದಕ್ಕೆ ಪರಿಹಾರ ಏನು, ಅದರ ಆಲ್ಟರ್ನೇಟಿವ್ ಏನು ಅಂತ ಹೇಳಿ ಅದಕ್ಕೆ ಉತ್ತರ ಇಲ್ಲದೇ ಇದ್ದರೆ ಯಾವುದೇ ಕಾರಣಕ್ಕೂ ಕೃಷಿ ಮಾಡೋಕ್ಕೆ ಸಾಧ್ಯವೇನು ಇಲ್ಲ. ಯಾಕಂದರೆ ನಿಸರ್ಗದಲ್ಲಿ ಸೂಕ್ಷ್ಮ ಜೀವಿಗಳ ರೂಪದಲ್ಲಿ ಹಲವಾರು ಜೀವಿಗಳಿದೆ, ಅವು ನಮಗೆ ನಮ್ಮ ಪರವಾಗಿ ಕೆಲಸ ಮಾಡುತ್ತವೆ. ನೋಡಿ ಉದಾಹರಣೆಗೆ ಫೈಟೋಫ್ಥೋರಾ ಅನ್ನುವ ಒಂದು ಮುಖ್ಯ ಒಂದು ರೋಗ, ಹೌದು ಎಲ್ಲರಿಗಿಂತ ದೊಡ್ಡ ತಲೆಬಿಸಿ ಮಾಡುವ ಒಂದು ರೋಗ. ಹೌದು, ಇದಕ್ಕೆ ನಿಸರ್ಗದಲ್ಲಿ ಅದ್ರ ಬದಲಾಗಿ ಟ್ರೈಕೋಟೋಮೈಸಿಸ್ ಸೂಡೋಮೋನಾಸ್ ಇದೆ. ಇದು ಏನು ಮಾಡುತ್ತೆ ಅಂತ ಹೇಳಿದರೆ ಒಂದು ಜಾಗದಲ್ಲಿ ಒಂದು ಬೇರು ಅಡಿಯಲ್ಲಿ ತನ್ನ ಜಾಗ ಮಾಡಿಕೊಂಡಿರುತ್ತೆ, ಎಲ್ಲದಕ್ಕೂ ತನ್ನ ಒಂದು ಅಡಿಗೆ ತಗೊಂಡು ಎಲ್ಲದಕ್ಕೂ ಕೊಳಿಸೋ ಕೆಲಸ ಮಾಡ್ತಾ ಇರುತ್ತೆ. ಅದೇ ಸಂದರ್ಭದಲ್ಲಿ ಅದೇ ಜಾಗದಲ್ಲಿ ಟ್ರೈಕೋಡರ್ಮ ಮತ್ತು ಬಿದ್ದರೆ ಸೂಡೋಮೋನಾಸ್ ಇದ್ದರೆ ಏನು ಮಾಡುತ್ತೆ, ಅದಕ್ಕೆ ಬೆಳೆಯೋಕ್ಕೆ ಕೊಡೋದಿಲ್ಲ. ಇದ್ರ ಮೈಯಿಂದ ಬರೋ ಬೆವರಿದೆ ಅದು ಅದಕ್ಕೆ ವಿಷ, ಮತ್ತು ಬೇರುಗಳಿಗೆ ಇದೇ ಪದಾರ್ಥ ಅಮೃತ. ನೋಡಿ ನಿಸರ್ಗದಲ್ಲಿ ಎಷ್ಟು ಒಳ್ಳೆ ಪದಾರ್ಥಗಳಿದೆ, ಇದನ್ನ ನಾವು ಯಾಕೆ ಆಡಳಿಸಬಾರ್ದು ಅಂತೇಳಿ ನನಗೆ ಪ್ರಶ್ನೆ ಬಂತು. ಇಂಥ ಒಂದು ನಿಸರ್ಗದಲ್ಲಿ ಇಷ್ಟು ಒಳ್ಳೆ ಹತೋಟಿ ಮಾಡೋಕ್ಕೆ ಒಳ್ಳೆ ಅವಕಾಶ ಇರೋದ್ರಿಂದ ನಾವು ಯಾಕೆ ರಾಸಾಯನಿಕಗಳು ದುಡ್ಡು ಕೊಟ್ಟು ಹಾಳು ಮಾಡೋ ರಾಸಾಯನಿಕಗಳು ಉಪಯೋಗಿಸಿ ಮೆಟಲಾಕ್ಸಿಲ್ ಅಂತ ಹೇಳಿದರೆ ಮರ್ಕ್ಯೂರಿ ಕ್ಲೋರೈಡು ಮರ್ಕ್ಯೂರಿ ಅಷ್ಟು ಬೇಗ ಹಾಳು ಆಗೋದೇ ಇಲ್ಲ. ಅದು ಬೇರೆ ಬೇರೆ ರೂಪದಲ್ಲಿ ಬೇರಿಂದ ಗಿಡಕ್ಕೆ ಹೋಗುತ್ತೆ, ಗಿಡದಿಂದ ಹಣ್ಣು ಫಲಕ್ಕೆ ಹೋಗುತ್ತೆ, ಮತ್ತು ನಾವು ಸೇವನೆ ಮಾಡ್ತೀವಿ, ನಮ್ಮ DNA RNAಗಳಲ್ಲೂ ಇವು ಬರ್ತವೆ. ಸೊ ಇದ್ರದ್ದು ದುಷ್ಪರಿಣಾಮಗಳು ಹಲವಾರು ಇದೆ. ಅದ್ರ ಬದಲು ನಾವು ಇಂತಹ ಒಂದು ಜೀವಿಗಳನ್ನು ಉಪಯೋಗಿಸಿದ್ರೆ ಒಂದು ಆ ಜೀವಿಗಳು ರೋಗ ನಿರೋಧಕ ಶಕ್ತಿ ತರುತ್ತೆ, ಎರಡನೇದು ರೋಗಾಣುಗಳಿಗೆ ಕೊಲ್ಲೋ ಕೆಲಸನೂ ಮಾಡುತ್ತೆ, ಮೂರನೇದು ಅದ್ರ ಮೈಯಿಂದ ಬರೋ ರಾಸಾಯನಿಕಗಳೇನಿದೆ ಅದು ಎನ್ಝೈಮ್ಸ್ ಮತ್ತು ಹಾರ್ಮೋನ್ಸ್ ಇವು ಎಷ್ಟು ಒಳ್ಳೆ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಒಂದು ರೋಗಗಳು ಕಂಟ್ರೋಲ್ ಮಾಡೋಕ್ಕೆ, ಎರಡನೇದು ಬೆಳವಣಿಗೆಗೆ, ಮೂರನೇದು ರೋಗ ನಿರೋಧಕ ಶಕ್ತಿ ತಂದು ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ, ಬಳ್ಳಿ ಚೆನ್ನಾಗಿ ಬೆಳೆಯುತ್ತೆ, ಮತ್ತು ರೋಗಗಳ ಸಮಸ್ಯೆ ನಾವು ಏನು ಸಾಮಾನ್ಯವಾಗಿ ಮಳೆಗಳು ಮುಗೀತು ಆ ಮಳೆಯಲ್ಲಿ ನಮಗೆ ಸಾಮಾನ್ಯವಾಗಿ ಎಷ್ಟು ತಲೆಬಿಸಿ ಇರ್ತಿತ್ತು ಅಂತ ಹೇಳಿದರೆ ಸಾಮಾನ್ಯ ಜನರಿಗೆ ರಾಸಾಯನಿಕ ಬಳಸೋರಿಗೆ ಯಾವಾಗ ಎಲ್ಲಿ ಕೊಳ್ತೋಗ್ಬಿಡುತ್ತೋ ಬಳ್ಳಿಗಳು ಮತ್ತು ನೆಲ ಸಮ ಆಗ್ಬಿಡುತ್ತೋ ಅಂತೇಳಿ ಒಂದು ಸಾಮಾನ್ಯ ಭಯ ಇದ್ದೇ ಇರುತ್ತೆ. ನಮಗೆ ಆ ಭಯ ಇಲ್ಲ ಯಾಕಂತ ಹೇಳಿದರೆ ಆ ರೋಗ ಸಾವಿರ ರೀತಿಯಲ್ಲಿ ಬೆಳೆಸಿರೋ ಇದರಲ್ಲಿ ಅಷ್ಟು ಸುಲಭ ಬರೋದೇ ಇಲ್ಲ. ನಾವು ಈ ಸೂಕ್ಷ್ಮ ಜೀವಿಗಳ ನಮಗೋಸ್ಕರ ಸೈನ್ಯದ ರೂಪದಲ್ಲಿ ಕೆಲಸ ಮಾಡ್ತೇವೆ, ಅವು ರೋಗಾಣುಗಳಿಗೆ ಬರೋಕ್ಕೆ ಅವಕಾಶ ಮಾಡೋದಿಲ್ಲ, ಮಾಡಿದರೂ ಕೂಡ ತುಂಬ ಕಡಿಮೆ ಹಂತದಲ್ಲಿ ಬರುತ್ತೆ ಮತ್ತು ಹಾಗೆ ಸುಲಭದಲ್ಲಿ ಹೋಗ್ಬಿಡ್ತವೆ. ಈ ರೀತಿ ನಾನು ಇದಕ್ಕೆ ಮಹತ್ವ ಕೊಡ್ತೀನಿ. ಈಗ ನಿಮ್ಮಲ್ಲೇ ತೋಟದಲ್ಲಿ ಏನು ಈ ಕಾಫಿ ಇರ್ಬೋದು, ಕಾಳುಮೆಣಸು ಇರ್ಬೋದು, ಮತ್ತು ಬೇರೆ ಬೇರೆ ತರಹದ ಬೆಳೆಗಳಿರ್ಬೋದು, ಹಣ್ಣಿನ ಗಿಡಗಳು, ಇದಕ್ಕೆಲ್ಲ ಪೂರಕವಾಗಿ ಅವುಗಳ ಬೆಳವಣಿಗೆಗೆ ಪೂರಕವಾಗಿ ಮತ್ತು ಅವುಗಳಿಗೆ ಬಾಧಿಸ್ತಕ್ಕಂತಹ ರೋಗ ಮತ್ತು ಕೀಟಗಳನ್ನು ನಿರ್ವಹಣೆ ಮಾಡುವಂತಹ ಸಲುವಾಗಿ ತಾವು ಈ ಜೈವಿಕ ರೂಪದ ಗೊಬ್ಬರಗಳೇನಿದ್ದಾವೋ ಅವುಗಳ ಬಳಕೆಯನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದ್ರಿ, ಉತ್ಪಾದನೆಯನ್ನು ಕೂಡ ತಾವು ಮಾಡ್ಕೊಂಡ್ರಿ. ಈಗ ಯಾವ್ಯಾವ ಕಾರಣಕ್ಕೆ ಯಾವ್ಯಾವ ಮಾದರಿಯ ಜೈವಿಕ ಗೊಬ್ಬರಗಳು ಬಳಕೆ ಆಗುತ್ತೆ, ಅವುಗಳನ್ನು ಹೇಗೆ ಉತ್ಪಾದನೆಯನ್ನು ಮಾಡ್ತಾ ಇದ್ದೀರಾ ಅನ್ನುವಂಥದ್ದನ್ನು ವಿವರವಾಗಿ ತಿಳಿಸ್ಕೊಡಿ. ಯಾಕೆ ಅಂತ ಹೇಳಿದ್ರೆ ಪೋಷಕಾಂಶಗಳನ್ನು ಒದಗಿಸ್ಲಿಕ್ಕೆ ಒಂದು ರೀತಿಯ ಗೊಬ್ಬರಗಳನ್ನು ಉತ್ಪಾದನೆ ಮಾಡ್ತಾ ಇದ್ದೀರಿ, ರೋಗವನ್ನು ನಿಯಂತ್ರಣ ಮಾಡಲಿಕ್ಕೆ ಒಂದು ರೀತಿಯ ಗೊಬ್ಬರವನ್ನು ಉತ್ಪಾದನೆ ಮಾಡ್ತಾ ಇದ್ದೀರಿ, ಹಾಗೆಯೇ ಕೀಟಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಒಂದು ರೀತಿಯ ದ್ರಾವಣವನ್ನು ಬಳಕೆಯನ್ನು ಮಾಡ್ತಾ ಇದ್ದೀರಿ. ಹೀಗೆ ಎಷ್ಟು ಮಾದರಿಯ ದ್ರಾವಣಗಳನ್ನು ನೀವೇ ಉತ್ಪಾದನೆಯನ್ನು ಮಾಡ್ತಾ ಇದ್ದೀರಿ, ಅದನ್ನು ಬಳಕೆ ಮಾಡ್ತಕ್ಕಂಥ ಕ್ರಮಗಳು ಹೇಗೆ, ಮತ್ತು ಅದರಿಂದ ಏನೇನು ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನು ವಿವರವಾಗಿ ತಿಳಿಸ್ಕೊಡಿ. ನಾನು ಸೂಕ್ಷ್ಮ ಜೀವಿಗಳ ಹಲವಾರು ತಳಿಗಳು ನಾನು ವೃದ್ಧಿ ಮಾಡ್ಕೊಳ್ತೀನಿ. ಒಂದು ಅದರಲ್ಲಿ ಮೂರು ಭಾಗ ನಾವು ಮಾಡ್ಕೊಳ್ಬೋದು. ಒಂದು ಬಯೋಕಂಟ್ರೋಲ್ ಏಜೆಂಟ್ ಅಂದರೆ ರೋಗ ನಿಯಂತ್ರಣ ಮಾಡಲಿಕ್ಕೆ ಒಂದು, ಎರಡನೇದು ಜೈವಿಕ ರೂಪದ ಮೈಕ್ರೋಬಿಯಲ್ ಬಯೋಫರ್ಟಿಲೈಸರ್ ಅಂತ ಏನು ಹೇಳ್ತೀವಿ ಅದು, ಮೂರನೇದು ಗಿಡ ಬೆಳವಣಿಗೆಗೆ ಮತ್ತು ಅದರಲ್ಲೇ ಗೊಬ್ಬರ ಮಾಡಲಿಕ್ಕೆ ಮಾಡುವಂಥ ಮೂರನೇದು. ಸೊ ಇದು ಮೊದಲನೇದು ರೋಗ ನಿಯಂತ್ರಣ ಮಾಡಲಿಕ್ಕೆ ಎಷ್ಟು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳಿದರೆ ನಾನು ಧ್ರುವ ರೂಪದಲ್ಲಿ ಎಲ್ಲ ಮಾಡ್ಕೊಳ್ಳೋದು, ಯಾಕಂದರೆ ಪೌಡ್ರ್ ರೂಪದ ಟಾಲ್ಕ್ ಬೇಸ್ ಇರ್ಬೋದು, ಮಸಿ ಬೇಸ್ ಇರ್ಬೋದು, ಅವೆಲ್ಲ ಅಷ್ಟು ವೇಗವಾಗಿ ಕೆಲಸ ಮಾಡೋದಿಲ್ಲ. ಧ್ರುವ ರೂಪದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಜೀವಿಗಳು ಹಲವಾರು ತಿಂಗಳು ವಾರಗಳು ಅದರಲ್ಲೇ ಇರೋದ್ರಿಂದ ಅದ್ರ ಅವಾಗಲೇ ಹೇಳಿದ್ನಲ್ಲ ನಾನು, ಅದ್ರ ಮೈಯಿಂದ ಏನು ರಾಸಾಯನಿಕಗಳು ಬರುತ್ತೆ ಅದು ಗಿಡಗಳಿಗೆ ಮರಗಳಿಗೆ ಬೇರ್ಗಳಿಗೆ ಗ್ರೋತ್ ಹಾರ್ಮೋನ್ ಮತ್ತು ಎನ್ಝೈಮ್ ಆಗಿ ಕೆಲಸ ಮಾಡುತ್ತೆ. ಎಷ್ಟು ದಿವಸ ಜಾಸ್ತಿ ಹೋಗುತ್ತೆ ಅದರಲ್ಲಿ ಹಾರ್ಮೋನ್ಸ್ ಮತ್ತು ಎನ್ಝೈಮ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಧ್ರುವ ರೂಪದಲ್ಲಿ. ಮತ್ತು ಎರಡನೇದು ಅದರಲ್ಲಿ ಜೀವಂತವಾದ ಜೀವಿಗಳು ಇರ್ತವೆ. ಪೌಡರ್ ರೂಪದಲ್ಲಿ ಏನು ಇರುತ್ತೆ ಅಂದರೆ ಸ್ಪೋರ್ಸ್ ಇರುತ್ತೆ, ಮೊಟ್ಟೆಗಳು. ಆ ಮೊಟ್ಟೆಗಳು ಆ ಭೂಮಿಯಲ್ಲಿ ಒಳ್ಳೆ ವಾತಾವರಣ ಸಿಕ್ಕಿದ್ರೆ ಮಾತ್ರ ವೃದ್ಧಿಗೊಳ್ತವೆ, ಇಲ್ಲದ್ರೆ ಅದು ಹಂಗೆ ಬಿದ್ದಿರ್ತವೆ. ಧ್ರುವ ರೂಪದಲ್ಲಿ ಏನಾಗುತ್ತೆ ತುಂಬ ವೇಗವಾಗಿ 5 ಪಟ್ಟು ಬೇಗ ಅಂತ ಹೇಳ್ಬೋದು, 5 ಪಟ್ಟು ಜಾಸ್ತಿ ಪ್ರಮಾಣದಲ್ಲೂ ಕೆಲಸ ಮಾಡುತ್ತೆ, 5 ಪಟ್ಟು ಬೇಗನೂ ಕೆಲಸ ಮಾಡುತ್ತೆ. ಸೊ ಸಾಮಾನ್ಯವಾಗಿ ಜನ ಏನು ಹೇಳ್ತಾರೆ ರಾಸಾಯನಿಕದಷ್ಟು ಫಾಸ್ಟ್ ಕೆಲಸ ಮಾಡೋದಿಲ್ಲ ಅಂತ ಹೇಳಿ, ಒಂದು ತಪ್ಪು ಭಾವನೆ ಅದು. ಧ್ರುವ ರೂಪದಲ್ಲಿ ಮಾಡೋದ್ರಿಂದ ತುಂಬಾ ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ. ಡಾಕ್ಟರ್ ಕಿಶನ್ ಚಂದ್ರ ಅವರು ನನಗೆ ಹಲವಾರು ವರ್ಷ ಹಿಂದೆ 2001 ಹೇಳ್ಬೋದು, ಅವರು ಅವಾಗಲೇ ಹೇಳಿದ್ದು ನೀವು ಇಂತಹ ಪದಾರ್ಥ ಮಾಡಿ 1/2 ಗಂಟೆ 30 ನಿಮಿಷ ಬರೀ ನೋಡಿದ್ರೆ ಸಾಕು ಅದರಲ್ಲಿ ಆಗುವ ಪರಿಣಾಮಗಳು ನಿಮಗೆ ಕಾಣಬರ್ತವೆ ಅಂತ. ಅಂದರೆ ರಾಸಾಯನಿಕದಲ್ಲಿ ಅಷ್ಟು ಫಾಸ್ಟ್ ಪರಿಣಾಮ ನಾವು ನೋಡೋಕ್ಕೆ ಸಾಧ್ಯ ಇರೋದಿಲ್ಲ, ಜೈವಿಕ ರೂಪದಲ್ಲಿ ಅಷ್ಟು ಫಾಸ್ಟ್ ನಾವು ಅದರದ ರಿಸಲ್ಟ್ಗಳು ನೋಡಬಹುದು. ಸೊ ಧ್ರುವ ರೂಪದ ಈ ಪ್ರಯೋಜನಗಳು ಮತ್ತು ಉಪಯೋಗಿಸ್ಲಿಕ್ಕೂ ತುಂಬ ಸುಲಭ. ಈಗ ಕಾರ್ಮಿಕರದ ಕೊರತೆ ಇರೋದ್ರಿಂದ ಉಪಯೋಗಿಸ್ಲಿಕ್ಕೆ ಜನ ತುಂಬ ಯೋಚಿಸ್ತಾರೆ, ಅದು ಗೊಬ್ಬರದಲ್ಲಿ 15 ದಿವಸ ಸಾಮಾನ್ಯವಾಗಿ ಕಲ್ಚರ್ ಬೆಳವಣಿಗೆ ಆಗಲಿಕ್ಕೆ ಬಿಡಬೇಕು, ಮತ್ತೆ ತಗೊಂಡು ಹಾಕಬೇಕು, ಅದು ಹಾಕೋ ಸಮಯನೂ ಸೂಕ್ತ ಇರಬೇಕು, ಅದರಲ್ಲಿ ಮಣ್ಣಿನ ಟೆಂಪರೇಚರು ಮಣ್ಣಿನ ತೇವಾಂಶ ಅವೆಲ್ಲ ಸರಿ ಉತ್ತಮ ಇದ್ದರೆ ಮಾತ್ರ ಅವು ಬೆಳೆಯುತ್ತೆ, ಇಲ್ಲದ್ರೆ ಸಾಮಾನ್ಯವಾಗಿ ಪೌಡರ್ ರೂಪದ ಇದು ಅದು ಸ್ವಲ್ಪ ಬೆಳೆಯೋದಿಲ್ಲ. ಧ್ರುವ ರೂಪದಲ್ಲಿ ಅವೆಲ್ಲ ಏನು ತಲೆಬಿಸೇನೇ ಇಲ್ಲ, ಸೀದಾ ಬೇರಿಗೆ ಹೋಗಿ ತಲುಪುತ್ತೆ, ಬೇರಿಂದ ಅದರಿಂದ ಏನು ಹಾರ್ಮೋನ್ಗಳಿದೆ ಅದರದ್ದು ಏನು ಎನ್ಝೈಮ್ಗಳಿದೆ ಅಸಲು ರಾಸಾಯನಿಕಗಳು ಏನಿದೆ ಅದು ಕೆಲವೇ ನಿಮಿಷದಲ್ಲಿ ಕೆಲವೇ ಗಂಟೆಯಲ್ಲಿ ಗಿಡಕ್ಕೆ ಲಭ್ಯ ಆಗಕ್ಕೆ ಶುರು ಆಗುತ್ತೆ. ಮತ್ತೆ ನಾನು ನೋಡಿದಂಗೆ ನನ್ನ ಹತ್ರ ಫೋಟೋಗಳು ಇದೆ, ಇಂಥ ಪದಾರ್ಥಗಳು ಉಪಯೋಗಿಸಿರೋ 3-4 ದಿವಸಗಳಲ್ಲೇ ಹೊಸ ಬೇರು ವೃದ್ಧಿಯಾಗಿ ಬಿಳಿ ಬೇರು ನಮಗೆ ಕಣ್ಣಿಗೆ ಕಾಣಬರುತ್ತೆ. ಸೊ ಅಷ್ಟು ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ. ಜನ ಹೇಳ್ತಾರೆ ಈಗ ಹಾಕಿದ್ರೆ ಬರೋ ವರ್ಷ ಕೆಲಸ ಮಾಡೋದಲ್ಲ ಅಂತ, ಅದು ಯಾವುದೇ ಕಾರಣಕ್ಕೂ ಹಂಗಲ್ಲ, ಅದು ತಪ್ಪದು. ಜೈವಿಕ ರೂಪದ ಪದಾರ್ಥಗಳು ತುಂಬ ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ ಏನಂದ್ರೆ ಆ ರೀತಿಯಲ್ಲಿ ಮಾಡಿದ್ರೆ ಮಾತ್ರ. ಎರಡನೇ ಒಂದು ತಪ್ಪು ಭಾವನೆಗಳು ಏನಿದೆ ಅಂತ ಹೇಳಿದ್ರೆ ಈ ರಾಸಾಯನಿಕಗಳು ಉಪಯೋಗಿಸೋರು ಇವೆಲ್ಲ ಉಪಯೋಗಿಸಕ್ ಆಗೋದಿಲ್ಲ ಅಂತ, ಯಾಕಂದ್ರೆ ನಾವು ಗೊಬ್ಬರಗಳು ಡಿ ಎ ಪಿ ಕಾಂಪ್ಲೆಕ್ಸ್ಗಳು ಯೂಸ್ ಮಾಡ್ತೀವಿ ಆ ಜಮೀನಲ್ಲಿ ಇವು ಉಳಿಯೋದಿಲ್ಲ ಅಂತ. ಇದ್ರ ಬಗ್ಗೆನೂ ಹಲವಾರು ನಾನು ಪ್ರಯೋಗಗಳು ಮಾಡಿದ್ದೀನಿ, ಮತ್ತು ಹಲವಾರು ಸೈಂಟಿಸ್ಟ್ಗಳು ಅದ್ರ ಬಗ್ಗೆ ಸುಮಾರು ಪ್ರಯೋಗಗಳು ಮಾಡಿ ಪ್ರೆಸೆಂಟೇಷನ್ ಇಟ್ಟಿದ್ದಾರೆ. ಏನಂತ ಹೇಳಿದರೆ ಸುಮಾರೆಲ್ಲ ಗೊಬ್ಬರಗಳಲ್ಲಿ ಈ ಸೂಕ್ಷ್ಮಜೀವಿಗಳು ಬೆಳೀತವೆ ಅಂತ. ಈಗಿರೋದ್ರಿಂದ ನಾವು ಕೆಮಿಕಲ್ ಹಾಕಿದರೆ ಇವು ಹಾಕಬಾರ್ದು ಅಂತ ಒಂದು ಭಾವನೆನೇ ತಪ್ಪು. ಕೆಲವು ಕೆಮಿಕಲ್ಗಳಿಗೆ ಕೆಲವು ಸೂಕ್ಷ್ಮಜೀವಿಗಳು ಹೊಂದ್ಕೊಳ್ಳೋದಿಲ್ಲ ಅಷ್ಟೇ, ಮಾತ್ರ ಸಾಮಾನ್ಯವಾಗಿ ಸುಮಾರೆಲ್ಲ ಕೆಮಿಕಲ್ ಈಗ ಬ್ಯಾಕ್ಟೀರಿಯಾ ನಾಶಕಗಳು, ಬ್ಯಾಕ್ಟೀರಿಯಾ ನಾಶಕ ಅಂದರೆ ಸುಮಾರೆಲ್ಲ ಬ್ಯಾಕ್ಟೀರಿಯಾಗಳಿಗೆ ಕೊಂದು ಹಾಕುವ ಕೆಲಸ ಮಾಡುತ್ತೆ. ಅದೇ ಬೇರೆ ಔಷಧಿಗಳು ಬ್ಯಾವಸ್ಥಿನಿದೆ, ಅವು ಈ ಸೂಕ್ಷ್ಮಜೀವಿಗಳನ್ನ ಅಷ್ಟು ಸುಲಭ ಕೊಲ್ಲೋದಿಲ್ಲ ಬ್ಯಾಕ್ಟೀರಿಯಾಗಳು. ಸಾಮಾನ್ಯವಾಗಿ ಕೆಲವು ಫಂಗಸ್ಗಳಿದೆ ಅದು ಅದರಲ್ಲಿ ಅಥವಾಟಿ ಆಗುತ್ತೆ. ಈ ರೀತಿ ಸುಮಾರೆಲ್ಲ ಟೇಬಲ್ಸ್ ಇದೆ, ಅದು ನಾವು ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡಬೇಕಾಗುತ್ತೆ. ಇಷ್ಟು ಅರ್ಥ ಮಾಡಿದ್ರೆ ನಾವು ರಾಸಾಯನಿಕಗಳನ್ನು ಉಪಯೋಗಿಸಿ ಇಂಥ ಜೈವಿಕ ಮೂಲದ ಉತ್ಪನ್ನಗಳು ಉಪಯೋಗಿಸಿದ್ರೆ ನಮ್ಮ ಭೂಮಿ ಇನ್ನೂ ಒಳ್ಳೇದಾಗುತ್ತೆ, ಮತ್ತೆ ನಮ್ಮ ಇಳುವರಿನೂ ಇನ್ನೂ ಹೆಚ್ಚಿಗೆ ಆಗೋ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ. ಮತ್ತೆ ರೋಗಗಳ ಬಗ್ಗೆ ನಮಗೆ ತಲೆಬಿಸಿನೂ ಜಾಸ್ತಿ ಇರೋದಿಲ್ಲ, ಯಾಕಂದ್ರೆ ಅದರಲ್ಲಿ ಜೈವಿಕ ಮೂಲದ ಒಂದು ಅದಕ್ಕೆ ರೋಗ ನಿರೋಧಕ ಶಕ್ತಿ ಬಂದಿರುತ್ತೆ ಅಂತ. ಈ ಎಲ್ಲ ಜೈವಿಕ ಪದಾರ್ಥಗಳನ್ನ ಹೇಗೆ ಉತ್ಪಾದನೆಯನ್ನ ಮಾಡ್ತೀರ ನೀವು? ನಾನು ಓದಿರೋದೇ ಮೈಕ್ರೋಬಯಾಲಜಿ ಓದಿರೋದ್ರಿಂದ ನನಗೆ ಇದಕ್ಕೆ ಯಾವ ರೀತಿಯ ನಾವು ಕಲ್ಚರ್ ಮಾಡಬೇಕಾದ್ರೆ ಅದಕ್ಕೆ ಪೋಷಕಾಂಶಗಳು ಬೇಕು, ಹೇಗೆ ಗಿಡಕ್ಕೆ ಪೋಷಕಾಂಶಗಳು ಬೇಕು ಅದೇ ರೀತಿ ಸೂಕ್ಷ್ಮ ಜೀವಿಗಳಿಗೂ ಪೋಷಕಾಂಶಗಳು ಬೇಕೇ ಬೇಕು. ಪೋಷಕಾಂಶಗಳು ಬೇಕು, ಸೂಕ್ಷ್ಮ ಪೋಷಕಾಂಶಗಳು ಬೇಕು. ಈ ರೀತಿ ಕೆಲವು ಬೇರೆ ಶಿಲೀಂಧ್ರಗಳು ಬರಬಾರ್ದಂತ ಹೇಳಿ ಅದಕ್ಕೆ ನಾವು ತುಂಬಾ ಗಮನ ಇಟ್ಟು ಇವು ಬೆಳಿಬೇಕಾಗುತ್ತೆ. ಇವೆಲ್ಲ ಮುಂದೆ ಇಟ್ಟು ನಾವು ಬೆಳೆದಾಗ ನನ್ನ ಓನ್ ಫಾರ್ಮುಲಾ ಇದೆ, ಆ ಫಾರ್ಮುಲಾ ಈ ಜೀವಿಗಳಿಗೆ ನಾನು ಉಪಯೋಗಿಸ್ತೀನಿ. ಅದು ಕೂಡ ಸಾವಯವ ರೀತಿಯ ಉತ್ಪನ್ನಗಳು. ಹೌದು, ಅದಕ್ಕೂ ನಾನು ಕೂಡ ರಾಸಾಯನಿಕಗಳು ಉಪಯೋಗಿಸಿದ್ದೆ. ಎಲ್ಲ ಜೈವಿಕ ಗೊಬ್ಬರಗಳನ್ನ ಉತ್ಪಾದನೆ ಮಾಡಬೇಕು ಅಂತ ಹೇಳಿದ್ರೆ ಸಾಮಾನ್ಯ ಜನರು ಕೂಡ ಮಾಡಬಹುದಾ ಅಥವಾ ಇದಕ್ಕೆ ಅಂತಲೇ ಒಂದು ಲ್ಯಾಬ್ ಬೇಕಾಗುತ್ತಾ? ಯಾಕಂದ್ರೆ ಇದು ಮುಖ್ಯವಾಗಿ ಮೈಕ್ರೋಬಯಾಲಜಿಗೆ ಹೆಜ್ಜೆ ಇಟ್ಟಿದ ಕೂಡಲೇ ಒಂದು ಪಾಠ ನಾವು ಕಲಿಬೇಕು ಏನಿರುತ್ತೆ, ಅದು ಡಿಸ್ಇನ್ಫೆಕ್ಟೆಂಟ್. ಬೇರೆ ಇತರ ಸೂಕ್ಷ್ಮ ಜೀವಿಗಳು, ನಮಗೆ ಬೇಡದಿರೋ ಸೂಕ್ಷ್ಮ ಜೀವಿಗಳು ಅದರಲ್ಲಿ ಬರಬಾರ್ದು ಅಂತ ಹೇಳಿ ಅದು ತುಂಬಾ ಮುಖ್ಯವಾದ ಒಂದು ನಾವು ಕಲಿಬೇಕಾಗುತ್ತೆ. ಇವು ಸಾಮಾನ್ಯವಾಗಿ ಇದು ಗಾಳಿ ಮುಖಾಂತರನು ಬರುತ್ತೆ, ನಾವು ಮಾತಾಡ್ತೀವಲ್ಲ ಮಾತಾಡೋ ಮುಖಾಂತರನು ಬರುತ್ತೆ, ನಮ್ಮ ಬಟ್ಟೆ ಮುಖಾಂತರನು ಬರುತ್ತೆ. ಸೊ ಇದು ಸಾಮಾನ್ಯ ಜನರಿಗೆ ಅದು ಮಾಡೋಕ್ಕೆ ತುಂಬ ಕಷ್ಟ ಇದೆ. ಟ್ರೈಕೋಡರ್ಮಾ ಮತ್ತೆ ಕೆಲವು ಇದರಲ್ಲಿ ಸೂಡೋಮನಾಸ್ ಇಂಥವು ಕೆಲವು ಮಾಡ್ಕೋಬಹುದು. ವೇಸ್ಟ್ ಡಿಕಾಂಪೋಸರ್ಸ್ ತುಂಬ ಸುಲಭದಲ್ಲಿ ಮಾಡ್ಬೋದು, ಯಾಕಂದ್ರೆ ಅದರಲ್ಲಿ ಹಲವಾರು ಜೀವಿಗಳು ಇರುತ್ತೆ, ಒಂದು ಜೀವಿ ಸತ್ತೋದ್ರು ಇನ್ನೊಂದು ಜೀವಿ ಉಳ್ಕೊಳ್ಳುತ್ತೆ, ಹಂಗಾಗಿ ಅಂಥವು ಕೆಲವು ಮಾಡ್ಬೋದು. ಬೇರೆ ಎಲ್ಲ ಮಾಡೋದು ತುಂಬಾ ಸೂಕ್ಷ್ಮ ಕೆಲಸ ಅದು. ಯಾಕಂತ ಹೇಳಿದ್ರೆ ಈಗ ನಮ್ಗೆ ಬೇಕಾಗಿರೋ ಜೀವಿ ಬಿಟ್ಟು ಬೇರೆ ಜೀವಿ ಬೆಳ್ಕೊಂಡ್ಬಿಟ್ರೆ ಅದು ನಮ್ಗೆ ಅದು ಹೌದು ವಿಷದ ಕೆಲಸ ಆಗ್ಬಹುದು. ಹೌದು, ಇಂಥ ಒಂದು ಹಾರಿಬಲ್ ಒಂದು ಇರೋದ್ರಿಂದ ಮಾಡೋದು ತುಂಬಾ ಕಷ್ಟ ಅದು. ಈಗ ನೀವೇ ನಿಮಗೆ ಬೇಕಾದಂತ ಸ್ವಂತ ಲ್ಯಾಬ್ ಮಾಡ್ಕೊಂಡಿದ್ರೆ ಹೇಗೆ? ಹೌದು, ನಾನು ನನಗೆ ಬೇಕಾದಂತ ಪದಾರ್ಥಗಳು ಇಟ್ಕೊಂಡು ಲ್ಯಾಬೊರೇಟರಿ ಮಾಡ್ಕೊಂಡಿದ್ದೀನಿ. ಮತ್ತೆ ಸುಮಾರೆಲ್ಲ ರೈತರುಗಳಿಗೂ ನಾನು ಈ ಇದು ಸೌಲಭ್ಯ ಮಾಡ್ಕೊಡ್ತೀನಿ. ನೀವೇನು ಉತ್ಪಾದನೆ ಮಾಡ್ತಾರೋ ಅದನ್ನ ಹೆಚ್ಚು ಪ್ರಮಾಣದಲ್ಲಿ ಮಾಡಿ ಬೇರೆಯವ್ರಿಗೂ ಕೂಡ ಅದನ್ನ ಕೊಡೋ ಅಂತದ್ದು. ರೀಸನಬಲ್ ಆಗಿ ಚಾರ್ಜ್ ಮಾಡ್ತೀರಾ ಹೇಗೆ? ತುಂಬಾ ರೀಸನಬಲ್ ಆಗಿ ನಾನು ಚಾರ್ಜ್ ಮಾಡ್ತೀನಿ. ಯಾಕಂತ ಹೇಳಿದ್ರೆ ನನ್ನ ಮುಖ್ಯ ಉದ್ದೇಶ ಸಾವಯವ ಕೃಷಿಗೆ ಪ್ರವಾಸ ಕೊಡಬೇಕು ಮತ್ತೆ ಜನರಿಗೆ ದಾರಿ ತೋರಿಸ್ಕೊಡ್ಬೇಕಂತ ಹೇಳಿ. ಯಾಕಂತ ಹೇಳಿದ್ರೆ ಆಲ್ಟರ್ನೇಟಿವ್ ಇದ್ರೆ ಮಾತ್ರ ಜನ ರಾಸಾಯನಿಕಗಳು ಬಿಟ್ಟು ಇದನ್ನು ಉಪಯೋಗಿಸ್ತಾರೆ. ಇದಕ್ಕೆ ನಾವು ದಾರಿ ಕಠಿಣ ಮಾಡಿಬಿಟ್ರೆ, ತಪ್ಪಿದ್ರೆ ಜಾಸ್ತಿ ದರದಲ್ಲಿ ನಾವು ಮಾರಾಟ ಮಾಡಿದ್ರೆ ಜನರಿಗೆ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಆದಷ್ಟು ಕಡಿಮೆ ದರದಲ್ಲೇ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಈ ದ್ರವರೂಪದ ಜೈವಿಕ ಗೊಬ್ಬರಗಳನ್ನ ನಿಮ್ಮ ತೋಟದಲ್ಲಿ ಬಳಕೆಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ನಿಮ್ಮ ತೋಟದಲ್ಲಿ ಏನೆಲ್ಲ ಬೆಳವಣಿಗೆ ಆಯ್ತು, ಏನೆಲ್ಲ ಬದಲಾವಣೆ ಆಯ್ತು ಅದ್ರ ಬಗ್ಗೆ ಹೇಳಿ. ಎಲ್ಲರಿಗಿಂತ ಮುಖ್ಯವಾಗಿ ರೋಗ ನಿರೋಧಕ ಶಕ್ತಿ ಗಿಡದಲ್ಲಿ ಮರಗಳಲ್ಲಿ ಬರುತ್ತೆ. ಅದರಿಂದ ಏನಾಗುತ್ತೆ, ರೋಗದ ಬಾಧೆ ನಮ್ಗೆ ಅಷ್ಟು ತಲೆಬಿಸಿ ಅನ್ಸೋದಿಲ್ಲ. ಎಷ್ಟೋ ಜಾಸ್ತಿ ಮಳೆ ಆದ್ರೂ ಕೂಡ ಇದ್ದಕ್ಕಿದ್ದಂಗೆ ಬೆಳೆ ಎಲ್ಲ ಉದುರೋಯ್ತು, ಕಾಫಿ ಎಲ್ಲ ಉದುರೋಯ್ತು, ಮೆಣಸು ಏನು ಉಳಿದಿಲ್ಲ. ಇಂಥ ಸಂದರ್ಭ ನಮ್ಗೆ ಯಾವುದೇ ಕಾರಣಕ್ಕೂ ದೇವರದಿಂದ ಬರೋದಿಲ್ಲ. ಹೌದು, ತುಂಬಾ ಏನಾದ್ರೂ ಜಾಸ್ತಿ ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಮ್ಗೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸಮಸ್ಯೆ ಆಗುತ್ತೆ, ತೀರಾ ಜಾಸ್ತಿ ಸಮಸ್ಯೆ ಆಗೋದಿಲ್ಲ. ಒಂದು ಎರಡನೇದು, ಇದರಲ್ಲಿ ಕಾರ್ಮಿಕರ ಒಂದು ಖರ್ಚು ಬಂದೇ ಬರುತ್ತೆ, ಯಾಕಂದ್ರೆ ನಾವು ಕಳೆನಾಶಕಗಳು ಉಪಯೋಗಿಸೋದಿಲ್ಲ, ಕಳೆ ಕೈಯಿಂದಲೇ ನಿಯಂತ್ರಣ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಸೊ ಹಾಗಾದ್ರಿಂದ ಕಾರ್ಮಿಕರ ಒಂದು ಕೆಲಸ ಜಾಸ್ತಿ ಆಗುತ್ತೆ. ಬಟ್ ಹೊರಗಡೆಯಿಂದ ತರೋ ರಾಸಾಯನಿಕಗಳು ಮತ್ತೆ ಅದರೆಲ್ಲ ಖರ್ಚು ನಮಗೆ ಕಡಿಮೆ ಆಗುತ್ತೆ. ಈಗ ಜೈವಿಕ ಗೊಬ್ಬರಗಳನ್ನ ಮಾತ್ರ ಬಳಕೆ ಮಾಡ್ತೀರಾ ನೀವು ಅಥವಾ ಬೇರೆ ಬೇರೆ ತರಹದ ಸಾವಯವ ಗೊಬ್ಬರಗಳನ್ನು ಕೂಡ ಬಳಕೆ ಮಾಡ್ತೀರಾ ಹೇಗೆ? ಮುಖ್ಯವಾಗಿ ಜೈವಿಕ ಗೊಬ್ಬರ ಬಳಕೆ ಮಾಡ್ತೀನಿ, ಅದಲ್ಲದೆ ಎರೆಹುಳ ಗೊಬ್ಬರನು ನಾನು ಮಾಡ್ತೀನಿ. ಅದು ಹೆಚ್ಚು ಕಡಿಮೆ ನಮ್ಮ ಜಮೀನಿಗೆ ಆಗೋದಲ್ಲದೆ ಒಂದು 500 ಟನ್ ಒಂದು ವರ್ಷಕ್ಕೆ ನಾನು ಉತ್ಪತ್ತಿ ಮಾಡ್ತೀನಿ. ಮತ್ತೆ ಅದು ರೈತರಿಗೆ ಯಾರಿಗೆ ಬೇಕಂತ ಹೇಳ್ತಾರೋ ಅವ್ರಿಗೆ ನಾನು ಕಳ್ಸಿಕೊಡ್ತೀನಿ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಆಗ್ತದೆ 500 ಟನ್ ಮಟ್ಟಿಗೆ? ನಾನು ಹೆಚ್ಚು ಕಡಿಮೆ ಒಂದು 25 ವರ್ಷದಿಂದ ಈ ಕಸಬು ಮಾಡ್ಕೊಂಡಿದ್ದೀನಿ. ಅದು ಕೂಡ ಜನರಿಗೆ ಒಂದು ಅನುಕೂಲದ ಒಂದು ನನ್ನ ಗುರಿ ಇರೋದು. ಜನರಿಗೆ ಸಾವಯವ ಗೊಬ್ಬರಗಳು, ಈಗ ಅಜೋಟೋಬ್ಯಾಕ್ಟ್ರೋ, ಅಜೋಸ್ಪೆರ್ಲಮ್, PSB, ಪೊಟಾಶ್ಮೋಲ್, ಇಂಥದ್ದೆಲ್ಲ ಉಪಯೋಗಿಸಿ ಗೊತ್ತಿಲ್ಲ, ಉಪಯೋಗಿಸೋಕ್ಕೆ ಕಷ್ಟ ಅನಿಸುತ್ತೆ. ಅದೇನು ಕೊಟ್ಟಿಗೆ ಗೊಬ್ಬರದಲ್ಲಿ ಸ್ವಲ್ಪ ದಿವಸ ಇಟ್ಟು ಅದು ವೃದ್ಧಿ ಮಾಡಿ ಅವೆಲ್ಲ ಶ್ರಮ ಮಾಡಬೇಕಲ್ಲ, ಉಪಯೋಗಿಸೋಕ್ಕೆ ನಮ್ಗೆ ಬರೋದಿಲ್ಲ ಅಂತೇಳಿ ಉಪಯೋಗಿಸೋಕ್ಕೆ ಹೋಗೋದಿಲ್ಲ. ಇಲಾಖೆಯಲ್ಲಿ ಸಾಮಾನ್ಯವಾಗಿ ಸಿಕ್ಕಿದ್ರು ಕೂಡ ಅವ್ರಿಗೆ ಬಳಸೋದು ಗೊತ್ತಿರೋದಿಲ್ಲ, ಅದು ಬಳಸಿದ್ರು ಅವ್ರಿಗೆ ರಿಸಲ್ಟ್ ಬರೋದಿಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ, ಎರೆಹುಳು ಗೊಬ್ಬರದಲ್ಲೇ ಇವೆಲ್ಲ ಪದಾರ್ಥಗಳು ನಾನು ಹಂತ ಹಂತದಲ್ಲಿ ಅದರಲ್ಲಿ ಒಳ್ಳೆ ರೀತಿಯಲ್ಲಿ ಅದು ವೃದ್ಧಿ ಆಗಬೇಕು, ಮೈಕ್ರೋಬಿಯಲ್ ಕೌಂಟ್ ಏನಿದೆ ಅದು ಜಾಸ್ತಿ ಆಗಬೇಕು, ಆ ರೀತಿ ನಾನು ನೋಡ್ಕೊಳ್ತೀನಿ. ಸೊ ಅವಾಗ ಇಂಥ ಪದಾರ್ಥ ಜನ ಉಪಯೋಗಿಸಿದ್ರೆ ಅವ್ರಿಗೆ ತುಂಬ ಒಳ್ಳೆ ಪರಿಣಾಮ ಸಿಗುತ್ತೆ. ಸೊ ಅವ್ರಿಗೆ ಇಂಥ ಪದಾರ್ಥ ಉಪಯೋಗಿಸೋಕ್ಕೂ ಇಂಟ್ರೆಸ್ಟ್ ಬರುತ್ತೆ. ಉದಾಹರಣೆಗೆ ನಾನು ಸಾಮಾನ್ಯವಾಗಿ ಏನು ಹೇಳ್ತೀನಿ, ಟ್ರೈಕೋಡರ್ಮ ನಾನು ಖರೀದಿ ಮಾಡಿ ನಾನು ಹಾಕ್ತಿದ್ದೀನಿ ಅಂತ ಹೇಳಿದರೆ, ನಾನು ಅದಕ್ಕೆ ಒಳ್ಳೆ ಒಂದು ಆಲ್ಟರ್ನೇಟಿವ್ ಏನು ಕೊಡ್ತೀನಿ ಅಂತ ಹೇಳಿದರೆ, ನಾನು ಎರೆಹುಳು ಗೊಬ್ಬರದಲ್ಲೇ ಟ್ರೈಕೋಡರ್ಮ ಎಲ್ಲ ಬೆಳೆಸಿಕೊಡ್ತೀನಲ್ಲ, ಆ ಟ್ರೈಕೋಡರ್ಮ ಖರೀದಿ ಮಾಡುವ ದುಡ್ಡಲ್ಲೇ ಈ ಗೊಬ್ಬರನೇ ಬಂದ್ಬಿಡುತ್ತೆ. ಸೊ ಗೊಬ್ಬರನೂ ಆಗುತ್ತೆ ಮತ್ತೆ ರೋಗ ನಿಯಂತ್ರಣ ಮಾಡೋಕ್ಕೆ ಒಳ್ಳೆ ಜೀವಿ ಲಭ್ಯವಾಗುತ್ತೆ. ಈ ಎರೆಗೊಬ್ಬರನ ಕೂಡ ನಿಮ್ಮ ತೋಟದಲ್ಲಿ ಬಳಕೆಯನ್ನ ಮಾಡ್ತಾ ಇದ್ದೀರಾ? ಹೌದು, ಪ್ರತಿ ವರ್ಷ ಕಾಳುಮೆಣಸಿಗೆ ವರ್ಷಕ್ಕೆ 2 ಸತಿ ಮತ್ತೆ ಕಾಫಿಗೆ 1 ಸತಿ ನಾನು ಉಪಯೋಗಿಸ್ತೀನಿ. ಎರೆ ಜಲ ಏನಾದರೂ ಉತ್ಪಾದನೆ ಮಾಡ್ತೀರಾ? ಮುಂಚೆ ಮಾಡ್ತಾ ಇದ್ದೆ, ನನ್ನ ದ್ರವರೂಪದ ಎಲ್ಲ ಪದಾರ್ಥ ಮಾಡೋದ್ರಿಂದ ಇದರಲ್ಲಿ ನಮಗೆ ಬೇಕಾಗಿರೋ ಜೀವಿಗಳೇ ನಾನು ವೃದ್ಧಿ ಮಾಡ್ಕೊಂಡು ನಾನು ಯೂಸ್ ಮಾಡ್ತೀನಲ್ಲ, ಸೊ ಸ್ವಲ್ಪ ಟಾರ್ಗೆಟ್ ಬೇಸ್ಡ್ ಆಗುತ್ತೆ ಇವು, ಆಗೋದ್ರಿಂದ ಇದು ನಮಗೆ ಜಾಸ್ತಿ ಅನುಕೂಲ ಅನಿಸುತ್ತೆ. ಎರೆಜಲ ಮಾಡಕ್ಕೆ ಕೆಲಸನೂ ಸುಮಾರು ಆಗುತ್ತೆ, ಅದ್ರ ಬದಲಾಗಿ ಒಂದು ಬ್ಯಾರಲ್ ಎರೆಜಲ ಮಾಡಕ್ಕೆ ಎಷ್ಟು ಶ್ರಮ ಆಗುತ್ತೆ, 1 ಲೀಟ್ರ್ ಸೂಕ್ಷ್ಮ ಜೀವಿಗಳಾಗ್ಬಿಟ್ರೆ 200 ಲೀಟ್ರಿಗೆ ಅದೇ ಅಷ್ಟು ಮಟ್ಟಕ್ಕೆ ಕೆಲಸ ಮಾಡ್ಬಿಡುತ್ತೆ. ಈಗ ಜನರಿಗೆ ಅನುಕೂಲನೂ ನೋಡಬೇಕು, ಅನುಕೂಲ ಇಲ್ಲದೆ ಯಾರು ಕೆಲಸ ಮಾಡಕ್ ಹೋಗಲ್ಲ. ಈ ಅನುಕೂಲಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ಈ ರೀತಿ ನಾನು ರೆಕಮೆಂಡ್ ಮಾಡ್ತೀನಿ. ಜೈವಿಕ ಗೊಬ್ಬರಗಳನ್ನ ಸಿಂಪಡಣೆ ಮಾಡುವಂತದ್ದು ಹೆಚ್ಚು ಸೂಕ್ತನೋ ಅಥವಾ ನೀರಾವರಿ ಜೊತೆ ಅದನ್ನ ಕೊಡುವಂತದ್ದು ಸೂಕ್ತ ಅಂತೀರಾ? ಜೈವಿಕ ಗೊಬ್ಬರ ಅಂತ ಹೇಳಿದ್ರೆ ನಮ್ಮ ಭೂಮಿಯಲ್ಲಿ ಅದಕ್ಕೆ ಬೆಳವಣಿಗೆಗೆ ಒಳ್ಳೆ ಮಾಧ್ಯಮ ಬೇಕು. ನಮ್ಮ ಜಮೀನಲ್ಲಿ ಸಾವಯವಗಳು ಒಳ್ಳೆ ಮಟ್ಟ ಇದ್ರೆ ನಾವು ನೀರ್ ಮುಖಾಂತರನೇ ಕೊಟ್ಕೋಬಹುದು, ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕೊಟ್ಟಿಗೆ ಗೊಬ್ಬರ ತಪ್ಪಿದ್ರೆ ಕಾಂಪೋಸ್ಟ್ ಅಲ್ಲಿ ವೃದ್ಧಿ ಮಾಡಿಕೊಂಡು ಹಾಕೋದು ಮುಖ್ಯವಾಗುತ್ತೆ. ಈಗ ಸದ್ಯಕ್ಕೆ ಯಾವ್ಯಾವ ತರಹದ ಜೈವಿಕ ಗೊಬ್ಬರಗಳ ಉತ್ಪಾದನೆ ಆಗ್ತಾ ಇದೆ, ನಮ್ಮ ಕೃಷಿಕರಿಗೆ ಯಾವ್ದೆಲ್ಲ ಸಿಗುತ್ತೆ? ಮೊದಲನೇದಾಗಿ ದೊಡ್ಡ ಪ್ರಮಾಣದಲ್ಲಿ ನಾನು ಮಾಡೋದು ಟ್ರೈಕೋಡರ್ಮ ಎನ್ರಿಚ್ ಆಗಿರುವ ಎರೆಹುಳ ಗೊಬ್ಬರ. ಅದರಲ್ಲಿ ಬರೀ ಟ್ರೈಕೋಡರ್ಮನೇ ಇರೋದಿಲ್ಲ, 5 ರೀತಿಯ ಜೀವಿಗಳು ಇರುತ್ತೆ. 2 ರೋಗ ಕಂಟ್ರೋಲ್ ಮಾಡೋಕ್ಕೆ ಟ್ರೈಕೋಡರ್ಮ ಮತ್ತು ಸೂಡಮ್ನಸ್. 2ನೇದು ಜೈವಿಕ ಗೊಬ್ಬರಗಳಾದ NPK ರಿಲೇಟೆಡ್, ಅಂದರೆ ಸಾರ್ವಜನಿಕಕ್ಕೋಸ್ಕರ ಅಜೋಸ್ಪೆರ್ಮ್ ಅಜೋಟೋಬ್ಯಾಕ್ಟ್ರ, ಫಾಸ್ಫರಸ್ಗೋಸ್ಕರ PSB, ಪೊಟ್ಯಾಶ್ಗೋಸ್ಕರ ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ. ಈ 5 ಸೂಕ್ಷ್ಮ ಜೀವಿಗಳು ನಾನು ಇದರಲ್ಲಿ ಬಳಸಿ ನಾನು ಪ್ಯಾಕ್ ಮಾಡಿ ಜನರಿಗೆ ಕೊಡ್ತೀನಿ. ಅದಕ್ಕೆ ಒಂದು ಹೆಸರು ಕೊಟ್ಟಿದ್ದೀನಿ, ಬಯೋಪವರ್ ಅಂತ. ಭೂಮಿಯಲ್ಲಿ ಇರೋ ಶಕ್ತಿ ನಾವು ವೃದ್ಧಿಸೋ ಅಂತ ಇದು ಮಾಡ್ಬೇಕಂತ ಹೇಳಿ. 2ನೇದು ಸೂಡೋಮನಸ್ ಫ್ಲೋರೆಸೆನ್ಸ್, ಇದು ಕೂಡ ಜೈವಿಕ ರೀತಿಯ ಒಂದು ಶಿಲೀಂಧ್ರನಾಶಕ ಅಂತ ಹೇಳ್ಬೋದು. ಅವಾಗಲೇ ಹೇಳಿದ್ನಲ್ಲ, ಶಿಲೀಂಧ್ರನಾಶಕವಾಗಿ ಕೆಲಸ ಮಾಡುತ್ತೆ, ಮತ್ತೆ ಬೇರೆ ಬೆಳವಣಿಗೆಗೂ ತುಂಬ ಕೆಲಸ ಮಾಡುತ್ತೆ, ಮತ್ತೆ ರೋಗ ನಿರೋಧಕ ಶಕ್ತಿ ತಂದು ಬೆಳೆಗಳಿಗೂ ಟೇಸ್ಟು ಮತ್ತೆ ಅದ್ರ ಮಹತ್ವತೆ ಏನಿದೆ ಅವೆಲ್ಲ ಹೆಚ್ಚಿಗೆ ಮಾಡೋಕ್ಕೂ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ಬಡ್ಡೆಗೂ ಬಿಡ್ಬೋದು, ಸಿಂಪಡಿಸ್ ಮಾಡ್ಬೋದು, 2 ರೀತಿಯಲ್ಲೂ ಉತ್ತಮ ಪರಿಣಾಮ ಕೊಡುತ್ತದೆ. ಹೀಗೆ ವಿವಿಧ ರೀತಿಯ ಜೈವಿಕ ಗೊಬ್ಬರಗಳನ್ನ ನೀವೇ ಉತ್ಪಾದನೆಯನ್ನ ಮಾಡ್ಕೊಂಡು ನೀವೇ ಬಳಕೆಯನ್ನ ಮಾಡ್ಕೊಳ್ತಿದ್ದೀರಿ, ಅದರಿಂದ ಅನುಕೂಲಗಳನ್ನು ಕೂಡ ಮಾಡಿಕೊಳ್ತಾ ಇದ್ದೀರಿ. ಈ ಜೈವಿಕ ಗೊಬ್ಬರಗಳ ಬಳಕೆಯಲ್ಲಿನ ಅನುಭವಗಳಿಗೆ ಸಂಬಂಧಪಟ್ಟ ಹಾಗೆ, ಸಲಹೆಗೆ ಸಂಬಂಧಪಟ್ಟ ಹಾಗೆ, ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ ಅಬ್ದುಲ್ ರಿಜ್ವಾನ್ ಅವರೇ? ನನ್ನ ಮೊಬೈಲ್ ನಂಬರ್ 9845006103. ಇನ್ನೊಮ್ಮೆ 9845006103. ಒಳ್ಳೆದು ಅಬ್ದುಲ್ ರಿಜ್ವಾನ್ ಅವರೇ, ಇದುವರೆಗೆ ಕಾಫಿ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳ ಬಳಕೆಯಲ್ಲಿನ ನಿಮ್ಮ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕಾಫಿ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳ ಬಳಕೆಯಲ್ಲಿನ ಅನುಭವ ಕುರಿತಂತೆ ಸಕಲೇಶಪುರ ತಾಲೂಕು ಕುಣಿಗಾನಹಳ್ಳಿಯ ಗ್ರೀನ್ಲ್ಯಾಂಡ್ ಎಸ್ಟೇಟಿನ ಬೆಳೆಗಾರರಾದ ಅಬ್ದುಲ್ ರಿಜ್ವಾನ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್.

ಮೂಡಿ ಬರ್ತಾನೆ ಚಂದಿ ರಾಮ ಬೇನ ಒಡೆದವೆ ಬಾಳೆ ಮೀನು ಕೆರೆಯಾಗೆ ಗುಬ್ಬಿ ಸರಂಗ ನಗುತ್ತಾವೆ ಮೂಡಲ್ ಪೊಂಗಲ್ ಕೆರೆ ನೋಡೋರ್ ಬಂದೈ ಬೊಗ ಮೂಡಿ ಬರ್ತಾನೆ ಚಂದಿ ರಾಮ ಮೂಡಲ್ ಪೊಂಗಲ್ ಕೆರೆ ನೋಡೋರ್ ಬಂದೈ ಬೊಗ ಮೂಡಿ ಬರ್ತಾನೆ ಚಂದಿ ರಾಮ ಬೇನ ಒಡೆದವೆ ಬಾಳೆ ಮೀನು ಕೆರೆಯಾಗೆ ಗುಬ್ಬಿ ಸರಂಗ ನಗುತ್ತಾವೆ ಮೂಡಲ್ ಪೊಂಗಲ್ ಕೆರೆ ನೋಡೋರ್ ಬಂದೈ ಬೊಗ ಮೂಡಿ ಬರ್ತಾನೆ ಚಂದಿ ರಾಮ ಮೂಡಲ್ ಪೊಂಗಲ್ ಕೆರೆ ನೋಡೋರ್ ಬಂದೈ ಬೊಗ ಮೂಡಿ ಬರ್ತಾನೆ ಚಂದಿ ರಾಮ ಬಂದೈ ಬೊಗ ಮೂಡಿ ಬರ್ತಾನೆ ಚಂದಿ ರಾಮ ಚಂದಿ ರಾಮ ಚಂದಿ ರಾಮ ಚಂದಿ ರಾಮ ಚಂದಿ ರಾಮ ಚಂದಿ ರಾಮ ಬರ್ತಾನೆ ಚಂದಿರಾಮ ಕುಂಡಲ್ ಕೇರೆ ಸಂತೆ ಅದಿಲಿ ಕಲ್ಲು ಕಟ್ಟೆ ಆನಂದ ನೋಯ್ ಸಂತೆ ಅದಿಲಿ